ಬಹುತೇಕ ಗಿಡಗಳಲ್ಲಿ ಈಗ ನಾವು ನೋಡ್ತಾ ಇದೀವಿ ಹಣ್ಣುಗಳು ಬೆಳೆದಿದ್ದಾವ, ನಿಮಗೆ ಚೆರ್ರಿ ಗಿಡಗಳು ಸ್ವಾಗತ ಮಾಡ್ತಾವ. ಸಾಕಷ್ಟು ಅದ್ಭುತವಾದಂತಹ ಒಂದು ಪರಿಶ್ರಮವನ್ನ ಹಾಕಿ ಅವರು ಮನಮುಟ್ಟಿ ಒಂದು ಕೃಷಿಯನ್ನ ಮಾಡ್ತಾ ಇದ್ದಾರೆ. ಬಹು ವಿಧವಾದಂತಹ ಒಂದು ಬೆಳೆಯನ್ನ ಬೆಳೆದು ಯಾವ ರೀತಿ ತಮ್ಮ ಸಂಸಾರವನ್ನ ತುಗಿಸ್ಕೊಂಡು ಹೋಗಬಹುದು ಮತ್ತೆ ಅದರೊಳಗೆ ಯಾವ ರೀತಿ ಪ್ರಗತಿ ಸಾಧಿಸಬಹುದು, ವಿಶೇಷವಾಗಿ ಈಗಿನ ದಿನಗಳಲ್ಲಿ ನಾವು ವಿಷಮುಕ್ತವಾದಂತಹ ಒಂದು ಆಹಾರ ಬೆಳೆಯುವಂತಹ ಒಂದು ಪದ್ಧತಿ ಏನದ, ಒಂದು ವಿಚಾರ ಏನದ, ಅದ್ರ ಕಡೆ ಅವರು ಬಹಳಷ್ಟು ಗಮನ ಕೊಟ್ಟಿದ್ದಾರೆ. ರಾಸಾಯನಿಕ ಮುಕ್ತ ಕೃಷಿಯನ್ನ ಮಾಡಬೇಕು ಅನ್ನುವಂತಹ ಒಂದು ಗುರಿ ಇಟ್ಟುಕೊಂಡು, ಗ್ರಾಹಕರಿಗೆ ಒಳ್ಳೆ ಉತ್ಪನ್ನವನ್ನು ಕೊಡಬೇಕು ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡು ಏನು ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ಈ ಒಂದು ಮಾತು ನಮ್ಮ ಎಲ್ಲ ಗ್ರಾಹಕರಿಗೆ ಒಂದು ಆಶಾದಾಯಕವಾಗಿ ಪರಿಣಮಿಸಬಹುದು ಅಂತ ಹೇಳಿ ನಾವು ಭಾವಿಸ್ತೀವಿ. ಸುನಿತಾ ಮೇಟಿಯವರೇ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ತಾವು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಕಪ್ಪುಮಣಿ ಹಳದಿಯ ದಾರ, ಮನಸ್ಸಿನ ಹತ್ತಿರ ಇದರ ಜಾಗ, ಪ್ರೀತಿಯ ಹುಂಕಾರ, ಸಂಬಂಧಗಳ ಜೈಕಾರ, ಸುವರ್ಣ ಸ್ಪರ್ಶದ ಭಾವಾಲಂಕಾರ. ಪಿಎನ್ಜಿ ಪ್ರಸ್ತುತಪಡಿಸುತ್ತಿದೆ ಮಂಗಳಸೂತ್ರದ ವಿನ್ಯಾಸಗಳ ಮೇಲೆ ಶೇಕಡ 30% ರಿಯಾಯಿತಿ ಇದೇ June 25 July 25 ಮಾತ್ರ. ಮೆಸೇಜ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ನಿಯಮಗಳು ಅನ್ವಯ. ನಾನು ಶಿವರಾಮ್ ಹೆಬ್ಬ, ಕರ್ನಾಟಕ ರಾಜ್ಯದ ಕಾರ್ಮಿಕ ಸಚಿವ. ಆತ್ಮೀಯ ಕಾರ್ಮಿಕ ಬಂಧುಗಳು, ಇದೇ July 15 August 15 ತನಕ ರಾಜ್ಯಾದ್ಯಂತ ಕಾರ್ಮಿಕ ಅದಾಲತ್ ಇರತಕ್ಕಂಥ ಕಾರ್ಯಕ್ರಮವನ್ನ ಎರಡನೇ ಬಾರಿ ಘೋಷಣೆ ಮಾಡಿದ್ದೇನೆ. ಕಾರ್ಮಿಕರಿಗೆ ವೇಗದಲ್ಲಿ ನ್ಯಾಯ ಕೊಡ್ತಕ್ಕಂಥ ಕಾರ್ಯಕ್ರಮವೇ ಕಾರ್ಮಿಕ ಅದಾಲತ್. ಸದುಪಯೋಗ ಪಡಿಸಿಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಕಾರ್ಮಿಕ ಇಲಾಖೆ ಕಚೇರಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1552514 ಸಂಪರ್ಕಿಸಿ. ಕಾರ್ಮಿಕರ ಎಲ್ಲ ಸಮಸ್ಯೆಗಳ ಪರಿಹಾರ ಕಾರ್ಮಿಕ ಅದಾಲತ್ನಲ್ಲಿ. ಸರಸ್ವತಿ ಕಂಠದಲ್ಲಿ ಮಾಡುವಸ್ತಿ ವಿದ್ಯಾದಲ್ಲಿ ಸಮರತಿ ಬುದ್ಧಿ ಕೂಡನೆ ಬರತಿ ಏ ಬೇಡುವೆ ಬಾತರದ ಹತ್ತು ವೇನು ಕಲೆಗೆ ನಿಶಾನಿ ಬೇರದ ಹತ್ತು ವೇನು ಕಲೆಗೆ ನಿಶಾನಿ ಬೇರದ ಗಾಯನ ಮಾಡಿ ಸಂಬಸೂರ ಬ್ರಹ್ಮ ವಿಷ್ಣು ಕೇಳಿ ವಾದ ದೂರ ಬ್ರಹ್ಮ ವಿಷ್ಣು ಕೇಳಿ ವಾದ ದೂರ ಜಾಕಿ ಮಾಡಿ ಮಲಿಯ ಕೊಡಸಿದೆವ್ವ ಇವರದ ಮುರದ ಬೆಟ್ಟೆ ಕರುವ ಇವರದ ಮುರದ ಬೆಟ್ಟೆ ಕರುವ ಏ ಬಾಳಿಗೇರಿ ಊರ ಚೆನ್ನ ಬಸವಣ್ಣ ದಯಾ ಕರುಣ ಮಿಯಲಾಲ ಹೇಳಿದ ಧನ ಓಸ್ತಾದ ಮಿಯಲಾಲ ರಚನ ಮಸಬಿನಾಳ ಊರ್ಣ ಮಠಿ ಕಾಣ ಅಲ್ಲಿ ನೆಲ್ಲೂರ ನೆಂಬ್ಯಾಕ ಮೂರ್ತಿ ಕಂಡಾಳ ಕ ನೀತಿ ಅಲ್ಲಿ ನೆಲ್ಲೂರ ನೆಂಬ್ಯಾಕ ಮೂರ್ತಿ ಕಂಡಾಳ ಶುಕ್ಲಾದೇವಿಗೆ ಭಿಕ್ಷ ಬೇಡೋದಕ ಶರಣರು ನಿಂತಾರು ನಿನ್ನ ಎಡಬಲಕ ಸತ್ವ ಎದ್ದವ ನೀನೆ ಸತ್ಯಕ ನಾಗಮ್ಮ ಪಡೆದಳ ಪಂಜೆ ಹೊಸಕ್ಕ ಚನ್ನವನ ಡೊಳ್ಳಿನ ಲೆಕ್ಕ ಏ ಎಣಸಿಯದ ರಂದಿಯತ್ತ ಎಡಿಯಾಗದಕ್ಕ ಡಂಬರ ಚನ್ನವನ ಡೊಳ್ಳಿನ ಲೆಕ್ಕ ಎಣಸಿಯದ ರಂದಿಯತ್ತ ಎಡಿಯಾಗದಕ್ಕ ಮ್ಯಾದರ ಕ್ಯಾತೈನ ಮನಸ್ಸಿನ ತೂಕ ಮಾದೇವ ಮಾಡ್ಯನ ಮನೆ ಒಳಗಕ್ಕ ಮಾಡ್ಯಾಳ ದೂಕ ಏ ಧನ್ಯ ಅಂದ ಶಿವ ಮಾಡದಾಗ ನಕ್ಕ ಕೊಳ್ಳೂರ ಕೊಡಗು ಸ ಮಾಡ್ಯಾಳ ದೂಕ ಧನ್ಯ ಅಂದ ಶಿವ ಮಾಡದಾಗ ನಕ್ಕ ನಕ್ಕ ಬಂದಾಗಿ ಕೈಯಾಗ ಸಿಕ್ಕ ಕೂಡಿ ಹೋಗ್ಯರು ಕೈಲಾಸಕ ಚಿತನಕ ಏ ಕಂಚಿನ ಕಲ್ಮ ತಿಳಿವಾಳೆ ಕಕ್ಕ ನೀ ಬಾರೋ ನನ್ನ ಯಂಕ ಚಿತನ ಕಂಚಿನ ಕಲ್ಮ ತಿಳಿವಾಳೆ ಪಕ್ಕ ರಾಮಚಂದ್ರನ ಕವಿಯ ನಾಜುಕ ಸಾವಿ ಜಪದವಿ ಸಾವಿಲ್ವಾದಕ ದಾರ ಮನಸ್ಸಿನ ಹತ್ತಿರ ಇದರ ಜಾಗ ಪ್ರೀತಿಯ ಹುಂಕಾರ ಸಂಬಂಧಗಳ ಜೈಕಾರ ಸುವರ್ಣ ಸ್ಪರ್ಶದ ಭಾವಾಲಂಕಾರ ಪಿಎನ್ಜಿ ಪ್ರಸ್ತುತಪಡಿಸುತ್ತಿದೆ ಮಂಗಳ ಸೂತ್ರದ ವಿನ್ಯಾಸಗಳ ಮೇಲೆ ಶೇಕಡ 30% ರಿಯಾಯಿತಿ ಇದೇ ಜೂನ್ 25 ಜುಲೈ 25 ಮಾತ್ರ ಮೆಸ್ಸೆಸ್ ಪುರುಷೋತ್ತಮ ನಾರಾಯಣ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್ ನಿಯಮಗಳು ಅನ್ವಯ ಪ್ರಿಯ ವಿದ್ಯಾರ್ಥಿನಿಯರೇ, ಪಿಯುಸಿ ಪಾಸ್ ಆಗಿದ್ದೀರಾ, ಮುಂದೇನು ಎಂಬ ಚಿಂತೆನ ಇದು ನಿಮಗಿಲ್ಲಿದೆ ಸುವರ್ಣಾವಕಾಶ. ಮಹಿಳಾ ವಿಶ್ವವಿದ್ಯಾನಿಲಯ ಎನ್ಇಪಿ ಅಡಿ ಬಿಎ, ಬಿಕಾಂ, ಬಿಎಸ್ಸಿ ಮತ್ತು ಬಿಸಿಎ ಪದವಿ ಕೋರ್ಸ್ಗಳಿಗೆ ಪ್ರವೇಶ ಆರಂಭಿಸಿದೆ. ಹೆಚ್ಚಿನ ಮಾಹಿತಿಗಾಗಿ ವಿಶ್ವವಿದ್ಯಾನಿಲಯಕ್ಕೆ ಇಲ್ಲವೇ www.ksw.ac.inಗೆ ಭೇಟಿ ನೀಡಿ. ಪಾಂಡವರಲ್ಲಿ ಹುಟ್ಟಿ ಕೌರವರಲ್ಲಿ ಹೋಗಿ ಕಾರಣ ಬಳಕೊಂಡ, ಈ ಕೌರವರ ಬ್ಯಾನ ಶಕುನಿ ಹತ್ತಿ ತನ್ನ ಹೆಸರನ್ನು ಬಳಕೊಂಡ. ಏ ಹೊಂಡ ನೀತಿಯ ಹೊಂಡ ಮಕ್ಕಳ ಗುಣಾನ ಹೇಳಕೊಂಡ. ಏ ಮೋಸ ಹೋಗಿ ರಾಜ ಭಾಷೆ ಕೊಟ್ಟನು ವಚನ ಕಸೆ ಕೊಂಡ. ಏ ಮೋಸ ಮಾಡ್ಯಾರೆಂದು ಶ್ರೀರಾಮನಗಲಿ ಮನೆಯಾಗ ಮಾಡಕೊಂಡ, ಮೋಸ ಮಾಡ್ಯಾರೆಂದು ಶ್ರೀರಾಮನಗಲಿ ಮನೆಯಾಗ ಮಾಡಕೊಂಡ. ಏ ಕೌರವ ತನ್ನ ಶಕುನಿ ಹತ್ತಿ ತನ್ನ ಹೆಸರನ್ನು ಪಡ್ಕೊಂಡ. ತನ್ನ ತಪ್ಪ ತಾನೆ ಎತ್ತಕೊಂಡ, ಏ ಕಾಡಿ ಕಾಡಿ ಕಡಿಗೆ ಒಮ್ಮೆ ತನ್ನ ತಪ್ಪ ತಾನೆ ಎತ್ತಕೊಂಡ. ಏ ಪರಿ ಪರಿ ವಿಕ್ರಮ ರಾಜ ಸಾಬನ ಸದಾ ಹಸರ ಜೇಣ, ಏ ಗುರು ರಸನ ಮುಂದ ಅಮಿನ ಸಾಬನ ಸದಾ ಹಸರ ಜೇಣ. ಹಾ ಮರಡ್ಡಿ ನೀನೇ ಮಲ್ಲಮ್ಮ, ನಿನ್ನ ದಯವಿರಲಮ್ಮ, ಏ ಮರಡ್ಡಿ ನೀನೇ ಮಲ್ಲಮ್ಮ, ನಿನ್ನ ದಯ ಗಂಡನ ಮನೆಯಲ್ಲಿ. ಏ ಗೋಗಳ ಕಾದೆ ಗೋರಾರಣದಲ್ಲಿ, ತೊಂಡಳಾಗಿದ್ದ ಗಂಡನ ಮನೆಯಲ್ಲಿ ಗೋಗಳ ಕಾದೆ ಗೋ